ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ಸುಧಾರಣೆ ಈ ಕುರಿತು ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಭೂತನಾಳ್ಕೆರೆಯ ಪಕ್ಕದಲ್ಲಿರುವಂಥ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿನಗಳಲ್ಲಿ ಮೀನುಗಾರಿಕೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ, ಸಾಕಷ್ಟು ಸಂಶೋಧನೆಗಳು ಕೂಡ ಆಗ್ಯಾವ. ಮೀನುಗಾರಿಕೆ ಕೃಷಿಯ ಬಗ್ಗೆ ವಿಶೇಷವಾದ ಒಂದು ಮಾಹಿತಿಯನ್ನು ನಾವು ಇಲ್ಲಿ ತಜ್ಞರಿಂದ ತಮಗೆ ತಿಳಿಸುವಂಥ ಒಂದು ಪ್ರಯತ್ನದೊಳಗೆ ತೊಡಗಿದ್ದೀವಿ. ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೀನುಗಾರಿಕೆಯ ಪರಿಚಯವನ್ನು ನಮ್ಮ ರೈತರಿಗೆ ಮಾಡಿಕೊಡಿ. ಖಂಡಿತ. ನಮಸ್ಕಾರ ಎಲ್ಲ ಶ್ರೋತೃಗಳಿಗೂ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ಸುಧಾರಣೆ ಬಗ್ಗೆ ತಿಳಿಸೋದಾದರೆ, ತಾವು ಹೇಳಿದಾಗೆ ಒಂದು ಮೀನುಗಾರಿಕೆ ಒಂದು ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ರಿ. ಸೊ ಮೀನುಗಾರಿಕೆ ಪರಿಚಯ ಮಾಡಿಕೊಳ್ಳುವ ಮುನ್ನ ಒಂದು ಚಳಿಗಾಲದ ಒಂದು ಚಿತ್ರಣವನ್ನು ನಾನು ಇಲ್ಲಿ ಹೇಳಲೇಬೇಕು. ಚಳಿಗಾಲ ಅಂದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಒಂದು 10-15 degrees Celsius ಒಂದು ಉಷ್ಣಾಂಶ ಇರುವಂತಹ ವಾತಾವರಣ ಇರುತ್ತೆ. ಸೊ ಈ ಚಳಿಗಾಲದಲ್ಲಿ ಭೂಮಿ ಮೇಲೆ ವಾಸ ಮಾಡುವಂತಹ ಜೀವಿಗಳಾದರೆ ಒಂದು ಬಿಲದಲ್ಲಿ ಅಥವಾ ಬೆಚ್ಚಗಿರುವ ಸ್ಥಳಗಳಲ್ಲಿ ಅಡಗಿಕೊಂಡು ಅಥವಾ ತಮ್ಮ ಒಂದು ಸ್ಥಳವನ್ನು ಗುರುತಿಸ್ಕೊಳ್ತವೆ. ಆದರೆ ನಾವು ಸಹ ಮನುಷ್ಯರಾಗಿ ನಾವು ಸಹ ಏನಾಗ್ತೀವಿ ಅಂದರೆ ಒಂದು ಸ್ವೆಟರ್ಗಳನ್ನು ಹಾಕಿ ನಾವು ಚಳಿಯನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಅಥವಾ ಮನೆಗೆ ಹೋಗಿ ಕಿಟಕಿಗಳು ಬಾಗಿಲುಗಳನ್ನು ಕ್ಲೋಸ್ ಮಾಡಿಕೊಂಡು ಆ ಉಷ್ಣಾಂಶವನ್ನು ನಾವು ನಿರ್ಧಾರ ಮಾಡ್ಕೊಳ್ಳೋದಾಗಲಿ, ಈ ಥರ ಒಂದು ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ತೀವಿ. ಆದರೆ ಮೀನುಗಳಿಗೆ ನೀರಿನಲ್ಲೇ ವಾಸ ಮಾಡೋದ್ರಿಂದ ಮೇಲಿನ ಒಂದು ಪದರ, ನೀರಿನ ಮೇಲಿನ ಪದರ ಅತಿ ಕಡಿಮೆ ಉಷ್ಣಾಂಶವನ್ನು ಹೊಂದಿರುತ್ತೆ. ಸುಮಾರು ಒಂದು 10-15 degrees Celsius ಇರುತ್ತೆ. ಸೊ ಆದರೆ ತಳಭಾಗದಲ್ಲಿ ಸುಮಾರು ಒಂದು 20-24 ಇರಬಹುದು. ಅದಕ್ಕೋಸ್ಕರ ಮೀನುಗಳು ತಮ್ಮ ಒಂದು ಉಷ್ಣಾಂಶವನ್ನ ಸಮತೋಲನ ಮಾಡ್ಕೊಳ್ಳೋದಕ್ಕೋಸ್ಕರ ಅವು ತಳಭಾಗಕ್ಕೆ ಹೋಗಿ ವಾಸ ಮಾಡುವಂತದನ್ನ ನಾವು ನೋಡ್ತೇವೆ. ಹಾಗೆ ಮೀನುಗಾರಿಕೆ ಒಂದು ಪರಿಚಯದಲ್ಲಿ ಮಳೆಗಾಲದಕ್ಕೆ ನಮ್ಮ ಮೀನುಗಾರಿಕೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಭಾರತೀಯ ಗೆಂಡೆ ಮೀನುಗಳಾದತ್ತ ಕಟ್ಲಾ, ರೋಹು, ಬೃಗಾಲ್, ಕಾಮನ್ ಕಾರ್ಪ್ ಮತ್ತೆ ಹುಲ್ಲುಗೆಂಡೆ ಇತ್ಯಾದಿ ನಾವು ಭಾರತೀಯ ಗೆಂಡೆ ಮೀನುಗಳನ್ನು ಸಾಕಾಣಿಕೆಗೆ ನಾವು ಹೇಳ್ತಾ ಇದ್ದೀವಿ. ಆದ್ರೆ ಮಳೆಗಾಲದಲ್ಲಿ ನಮಗೆ ಸಂತಾನೋತ್ಪತ್ತಿ ಪ್ರಾರಂಭ ಆಗೋದ್ರಿಂದ ಹೇಳಿದಂತಹ ಎಲ್ಲ ತಳಿಗಳು ಸಹ ಇದರಲ್ಲಿ ಲಭ್ಯ ಇರುತ್ತೆ. ಆದರೆ ಚಳಿಗಾಲದಲ್ಲಿ ಕಾಮನ್ ಕಾರ್ಪ ಗೌರಿ ಮೀನು ಮಾತ್ರ ಅದು ಸಂತಾನೋತ್ಪತ್ತಿ ಆಗೋದ್ರಿಂದ ಈ ಕಾಲದಲ್ಲಿ ಕಾಮನ್ ಕಾರ್ಪ ಅಥವಾ ಗೌರಿ ಮೀನು ಅಥವಾ ಸಾಮಾನ್ಯ ಗೆಂಡೆ ಮೀನು ಮರಿಗಳು ದೊರೆಯುತ್ತೆ. ಈ ಕಾಲದಲ್ಲಿ ಮೀನುಗಾರಿಕೆಯನ್ನು ಮಾಡೋದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು. ಯಾಕೆಂದರೆ ಚಳಿಯ ಒಡೆತದಿಂದ ಸುಮಾರು ಮೀನುಗಳು ಬೆಳೆಯುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮೀನುಗಳ ಸಾಕಾಣಿಕೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಮಳೆಗಾಲದಲ್ಲಿ ಸಂತಾನೋತ್ಪತ್ತಿ ಆಗೋದ್ರ ಜೊತೆಗೆ ನಮಗೆ ಮೀನುಗಳ ಬೆಳವಣಿಗೆ ಜಾಸ್ತಿ ಇರುತ್ತೆ, ಹೆಚ್ಚಿರುತ್ತೆ. ಆದರೆ ಚಳಿಗಾಲದಲ್ಲಿ ಕುಂಠಿತ ಇರುತ್ತೆ. ಯಾಕೆಂದ್ರೆ ಚಳಿಯ ಒಡೆತದಿಂದ ಅವು ತನ್ನಲ್ಲಿ ಜೀರ್ಣಶಕ್ತಿಯನ್ನ ಕಡಿಮೆ ಮಾಡ್ಕೊಂಡಿರ್ತವೆ, ಪಚನಕ್ರಿಯೆ ಕಡಿಮೆ ಇರುತ್ತೆ, ಮತ್ತೆ ಅವಕ್ಕೆ ಸಿಗುವಂತಹ ಆಹಾರಗಳು ಸಹ ಕಡಿಮೆ ಇರುತ್ತೆ. ಆದ್ರಿಂದ ಮೀನುಗಾರಿಕೆ ಮಾಡಬೇಕಾದವರು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ಅಂದ್ರೆ ಬಿತ್ತನೆ ಮಾಡೋದನ್ನ ತಡೆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೊ ಈಗ ನಾವು ಮೀನುಗಾರಿಕೆಗೆ ಒಂದು ಪರಿಚಯ ಮಾಡ್ಕೊಳ್ಳೋದಾದ್ರೆ, ಈ ಒಂದು ಮೀನುಗಾರಿಕೆ ಅತ್ಯಂತ ಪೌಷ್ಟಿಕಯುಕ್ತ ಆಹಾರ ಆಗಿರುತ್ತೆ. ಇದು ನಮ್ಮ ಇತ್ತೀಚಿನ ಬೆಳೆಯುತ್ತಿರುವ ಜನಸಂಖ್ಯೆಗೆ ಉತ್ತಮವಾದ ಪೋಷಕಾಂಶಯುಕ್ತ ಆಹಾರವನ್ನು ಪೂರೈಕೆ ಮಾಡೋದೇ ಒಂದು ಸವಾಲು. ಆ ಒಂದು ಸವಾಲನ್ನು ನೀಗಿಸಬೇಕಾದ್ರೆ ಭೂಮಿ ಮೇಲೆ ಬೆಳೆಯುವಂತಹ ಆಹಾರಗಳಿಗಿಂತ ನೀರಿನಲ್ಲಿ ಅವಲಂಬಿತವಾಗಿರುವಂತಹ ಜಲಚರ ಪ್ರಾಣಿಗಳನ್ನ ಅಥವಾ ಜೀವಿಗಳನ್ನ ನಾವು ಅವಲಂಬಿಸ್ಕೊಂಡ್ರೆ ನಮಗೆ ಅತಿ ಫುಡ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ, ಆಹಾರ ಭದ್ರತೆಯನ್ನ ನಿಯಂತ್ರಣ ಮಾಡಬಹುದು. ಇದರಿಂದ ಉದ್ಯೋಗಾವಕಾಶಗಳು ಸಿಗುತ್ತೆ, ಮತ್ತೆ ವಿದೇಶಿ ವಿನಿಮಯ ಆಗುತ್ತೆ. ಸುಮಾರು ಭಾರತದಲ್ಲಿ 7.08 million hectares ಜಲ ವಿಸ್ತೀರ್ಣ ಇದೆ. ಅದರಲ್ಲಿ 1.71 lakh kilometers ನದಿಗಳು ಮೀನುಗಾರಿಕೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಓಹೋ, ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಕರ್ನಾಟಕವು ಸಹ ಸಮೃದ್ಧವಾದಂತಹ ಒಂದು ಒಳನಾಡ ಜಲ ಸಂಪನ್ಮೂಲಗಳಿಂದ ಕೂಡೈತಿ ಅಂತ ಹೇಳ್ಬೋದು. ಈ ಮೀನುಗಾರಿಕೆಯಲ್ಲಿ ರಾಜ್ಯದ ಜಲಸಂಪನ್ಮೂಲಗಳ ವಿವರ ಏನಾದರೂ ಕೊಡ್ಬೋದಾ? ಖಂಡಿತವಾಗಿಯೂ. ನೋಡಿ, ಕರ್ನಾಟಕದ ಜಲಸಂಪನ್ಮೂಲಗಳಲ್ಲಿ 4.57 ಲಕ್ಷ ಹೆಕ್ಟೇರ್ನಷ್ಟು ಒಳನಾಡು ಸಂಪನ್ಮೂಲ ಇದೆ. 2.22 ಲಕ್ಷ ಹೆಕ್ಟೇರ್ಗಳು ಜಲಾಶಯಗಳಿದೆ. 2.35 ಲಕ್ಷ ಹೆಕ್ಟೇರ್ ಕೆರೆ ಮತ್ತು ಕೊಳಗಳು ಇಂದ ಕೂಡಿದೆ. ಇಷ್ಟಲ್ಲದೆ ಸುಮಾರು 6,000 ಕಿಲೋಮೀಟರ್ಗೂ ಉದ್ದ ನದಿಗಳು ನಮ್ಮ ರಾಜ್ಯಗಳಲ್ಲಿ ಹರಿತಾ ಇದೆ. ಇದರ ಎಲ್ಲ ನಮಗೆ ಏನ್ ಕಂಡು ಬರುತ್ತೆ ಅಂದ್ರೆ, ಮೀನುಗಾರಿಕೆ ಒಂದು ವಿಫಲ ಅವಕಾಶಗಳಿದೆ. ಇದನ್ನ ಉಪಯೋಗಿಸಿಕೊಂಡು ರೈತ ಬಾಂಧವರು ಮೀನುಗಾರಿಕೆಯನ್ನ ಮಾಡಬಹುದು. ಅದೇ ರೀತಿ ಕರ್ನಾಟಕ ಜಲ ಸಂಪನ್ಮೂಲಗಳ ವಿವರವನ್ನ ಹೇಳಿದ್ರಿ, ಅದೇ ರೀತಿ ವಿಜಯಪುರ ಜಿಲ್ಲೆಯ ವಿವರವನ್ನು ನೋಡೋದ್ರ ಏನಂತ ಹೇಳ್ತೀರಿ ತಾವು? ಹೌದು, ವಿಜಯಪುರ ಒಂದು 10-15 ವರ್ಷದ ಹಿಂದಿನ ಚಿತ್ರಣವನ್ನು ನೋಡಿದ್ರೆ ಇಲ್ಲಿ ಬರದ ನಾಡು ಅಂತ ಒಂದು ಹಣೆಪಟ್ಟಿ ಕಟ್ಕೊಂಡಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆರೆ ತುಂಬೋ ಯೋಜನೆಗಳಾಗಿರ್ಬೋದು, ಮತ್ತೆ ಕೆರೆಕಟ್ಟೆಗಳಲ್ಲಿ ಬಹುತೇಕ 10-12 ತಿಂಗಳು ನೀರು ನಿಲ್ಲುವಂತಹ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದರಿಂದ ಮೀನುಗಾರಿಕೆಗೆ ಒಂದು ಪೂರಕ ಸುವರ್ಣಾವಕಾಶ ಎಂದ್ರೂ ತಪ್ಪಾಗೋದಿಲ್ಲ. ಸುಮಾರು 10-15 ಸಾವಿರ ಜನ ಮೀನುಗಾರಿಕೆಯನ್ನ ಪ್ರಧಾನ ಕಸುಬಾಗಿ ಕೈಗೊಂಡಿದ್ದಾರೆ. ಜಲಾಶಯದಲ್ಲಿ ನೀರು ಹಿಡಿಯೋದಾಗಬಹುದು, ಅಥವಾ ನದಿ ಪ್ರದೇಶಗಳಲ್ಲಿ ಮೀನುಗಳನ್ನ ಹಿಡಿಯೋದಾಗಿರ್ಬೋದು, ಕೆರೆ ಕುಂಟೆಗಳಲ್ಲಿ ಮೀನುಗಳನ್ನ ಸಾಕಾಣಿಕೆ ಮಾಡಿರೋದಿರ್ಬೋದು, ಅಥವಾ ತಮ್ಮ ಸ್ವಂತ ಜಾಗದಲ್ಲಿ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಮೀನುಗಾರಿಕೆಯನ್ನ ಮಾಡ್ತಾ ಇರಬಹುದು. ಈ ತರ ಎಲ್ಲಾ ಚಿತ್ರಣಗಳಿಂದ ಮೀನುಗಾರಿಕೆಯಲ್ಲಿ ವಿಜಯಪುರ ಅಗ್ರಸ್ಥಾನದಲ್ಲಿ ಇದೆ. ಇದಷ್ಟೇ ಅಲ್ಲದೆ ನಮ್ಮ ವಿಜಯಪುರದಲ್ಲಿ 2 ಬೃಹತ್ ಜಲಾಶಯಗಳಿದೆ. ತಮಗೆಲ್ಲ ಗೊತ್ತಿರೋ ಹಂಗೆ ಬಸವಸಾಗರ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಗಳು. ಸೊ ಇದಿಷ್ಟೇ ಅಲ್ಲದೆ ಸುಮಾರು 142 ಕಿಲೋಮೀಟರ್ ಉದ್ದದ ನಮ್ಮ ನದಿಗಳು ಹರಿತಾ ಇದೆ ನಮ್ಮ ಜಿಲ್ಲೆಯಾದ್ಯಂತ. ಕೃಷ್ಣ ಆಗಿರ್ಬೋದು, ಭೀಮಾ ಮತ್ತೆ ಡೋಣಿ ನದಿಗಳು. ಸುಮಾರು 148 ಇಲಾಖಾ ಕೆರೆಗಳು ಮೀನುಗಾರಿಕೆಯನ್ನ ಪ್ರಾರಂಭಿಸಿದೆ, ಮೀನುಗಾರಿಕೆಯನ್ನ ಕೈಗೊಂಡಿದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಕೃಷಿ ಹೊಂಡಗಳು ಈಗಾಗಲೇ ವಿಜಯಪುರದಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಸಹ ಮೀನುಗಾರಿಕೆ ಪ್ರಧಾನ ಕಸುಬಾಗಿ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ 23 ಮೀನುಗಾರಿಕಾ ಸಹಕಾರಿ ಸಂಘಗಳು ಜಿಲ್ಲೆಯಲ್ಲಿ ಇರೋದು ಒಂದು ಹಿರಿಮೆ ನಮಗೆ. ಯಾಕೆಂದ್ರೆ ಈ ಒಂದು ಮೀನುಗಾರಿಕೆ ಸಹಕಾರಿ ಸಂಘಗಳಿಂದ ಅತ್ಯಂತ ಹೆಚ್ಚು ಮೀನುಗಳನ್ನ ವಹಿವಾಟನ್ನ ನಡೆಸೋದರಲ್ಲಿ ಅನುಕೂಲ ಆಗುತ್ತೆ. ಅದೇ ರೀತಿ ಈಗ ಮಳೆಗಾಲ ಮುಗಿತು, ಈಗ ಚಳಿಗಾಲ ಪ್ರಾರಂಭವಾಗಿದೆ. ಹೌದು, ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಯಾವ್ಯಾವ ಅಂತ ಹೇಳ್ತೀರಿ, ಮತ್ತು ಅವುಗಳನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅಂತ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಾ? ಖಂಡಿತವಾಗಿ ನೋಡಿ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಗೆ ಬಹಳ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ರೈತ ಬಾಂಧವರು. ಇದನ್ನ ಅವರು ಮನಸ್ಸಿನಲ್ಲಿ ಅಥವಾ ಈ ಅಂಶಗಳನ್ನ ಅವರು ಪರಿಗಣಿಸಲಿಲ್ಲ ಅಂದ್ರೆ ಅವರ ಒಂದು ಬೆಳೆಯಲ್ಲಿ ಒಂದು ವ್ಯತಿರಿಕ್ತ ಪರಿಣಾಮವನ್ನು ಬೀರಬಹುದು. ಸೊ ಈ ಒಂದು ಕಂಡುಬರುವ ತೊಂದರೆಗಳಲ್ಲಿ ವಿಶೇಷವಾಗಿ 3 ಭಾಗವನ್ನು ನಾವು ವಿಂಗಡಣೆ ಮಾಡ್ತೀವಿ, ಭೌತಿಕವಾಗಿ, ರಾಸಾಯನಿಕವಾಗಿ ಮತ್ತು ಜೈವಿಕವಾಗಿ ಅಂತ. ಭೌತಿಕವಾಗಿ ಅಂದ್ರೆ ಸೂರ್ಯನ ಬೆಳಕು, ಸೂರ್ಯನ ಬೆಳಕು ಕಡಿಮೆ ಇರುತ್ತೆ ಒಂದು, ಮತ್ತೆ ವಾತಾವರಣದ ಉಷ್ಣಾಂಶ ಕಡಿಮೆ ಇರುತ್ತೆ, ಮತ್ತೆ ನೀರಿನ ಬಣ್ಣ ತಿಳಿ ಆಗಿರುತ್ತೆ. ಯಾವುದೇ ತರದ ಆಲ್ಗೆಗಳು ಅಂದ್ರೆ ಪಾಚಿಗಳು ಬೆಳೆಯದೆ ಇರೋದ್ರಿಂದ ಮೀನುಗಾರಿಕೆಯಲ್ಲಿ ಈ ಒಂದು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಇವು ಬಹಳ ಕಡಿಮೆ ಆಗಿರೋದ್ರಿಂದ ಮೀನುಗಾರಿಕೆಯಲ್ಲಿ ಅಂದ್ರೆ ಮೀನುಗಳಿಗೆ ಆಹಾರ ಸಿಗೋದಾಗ್ಬೋದು, ಉಷ್ಣಾಂಶದಾಗ್ಬೋದು, ಸೂರ್ಯನ ಬೆಳಕುಗಳು ಕಡಿಮೆ ಇರೋದ್ರಿಂದ ಸಸ್ಯಗಳ ದೃತಿ ಸಂಶ್ಲೇಷಣೆಯ ಮೂಲಕ ನಮಗೆ ಸಿಗುವಂತಹ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಉತ್ಪಾದನೆಯನ್ನೇ ಕಡಿಮೆ ಆಗೋದ್ರಿಂದ ಮೀನುಗಳಿಗೆ ಆಹಾರದ ಒಡೆತ ಉಂಟಾಗುತ್ತೆ. ಇದರ ಜೊತೆಗೆ ಒಂದು ಮೋಡ ಕವಿದ ವಾತಾವರಣ ಆಗಾಗ್ಗೆ ಚಳಿಗಾಲದಲ್ಲಿ ಕಂಡು ಬರ್ತಾ ಇರುತ್ತೆ. ಸೊ ಅದರಿಂದನೂ ಸಹ ಸೂಕ್ಷ್ಮ ಜೀವಿಗಳು ಅಂದ್ರೆ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಕಡಿಮೆ ಆಗೋದ್ರಿಂದ ಅತಿ ಹೆಚ್ಚು ನಾವು ಆಹಾರದ ಅದು ಸ್ಕೇರ್ಸಿಟಿ ಅಥವಾ ಕೊರತೆಯಿಂದ ಮೀನುಗಳು ಸಾಯುವ ಸಂದರ್ಭ ಇರಬಹುದು ಅಥವಾ ಬೆಳವಣಿಗೆಯಲ್ಲಿ ಕುಂಠಿತವಾಗಿ ಆಗ್ಬಹುದು. ಇದಕ್ಕೆ ಪರಿಹಾರ ಏನು ಅಂದ್ರೆ ಗಾಳಿ ಯಂತ್ರಗಳನ್ನ ಆವಾಗ ನಾವು ಜೋಡಿಸ್ಕೊಳ್ಬೇಕಾಗುತ್ತೆ, ಅದನ್ನ ಪೆಡಲ್ ಏರಿಯೇಟರ್ ಅಂತ ನಾವು ಹೇಳ್ತೀವಿ. ಸೊ ಈ ತರ ಒಂದು ಏರಿಯೇಟರ್ಗಳನ್ನ ಕೊಡೋದ್ರಿಂದ ನಮಗೆ ಆಮ್ಲಜನಕ ನೀರಿನಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಸೊ ಆವಾಗ ನಮಗೆ ಮೀನುಗಳಿಗೆ ಯಾವುದೇ ತರದ ಆಮ್ಲಜನಕದ ಕೊರತೆ ಉಂಟಾಗೋದಿಲ್ಲ. ಸೊ ಇದರಿಂದ ನಮ್ಮ ಮೀನುಗಾರಿಕೆ ಅಥವಾ ಮೀನುಗಳಿಗೆ ಅತಿ ಹೆಚ್ಚು ಆಹಾರ ಲಭಿಸುವಂತಹ ಸಾಧ್ಯತೆ ಇರುತ್ತೆ. ಈಗ ಉಷ್ಣಾಂಶಕ್ಕೆ ಬಂದ್ರೆ ನಮ್ಮ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಹೇಳೋದಾದ್ರೆ 25-30 ಡಿಗ್ರಿ ಸೆಲ್ಸಿಯಸ್ ನಮ್ಮ ಮೀನುಗಾರಿಕೆಗೆ ಸೂಕ್ತವಾದಂತಹ ಉಷ್ಣಾಂಶ ಅಂತ ಹೇಳ್ತೀವಿ. ಆದ್ರೆ ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ರೆಕಾರ್ಡ್ ಆಗೋದ್ರಿಂದ ಅಲ್ಲಿ ನಮಗೆ ಶಿಲೀಂಧ್ರಿಯ ರೋಗಗಳು ಉಲ್ಬಣ ಆಗುವ ಒಂದು ಸಾಧ್ಯತೆ ಇರುತ್ತೆ. ಈ ಶಿಲೀಂಧ್ರಿಯ ರೋಗಗಳಿಂದ ಇದಷ್ಟೇ ಅಲ್ಲದೆ ಮತ್ತೆ ನಮಗೆ ಪಚನಕ್ರಿಯೆ ಆಗಿರ್ಬೋದು ಅಥವಾ ನೀರಿನ ಒಂದು ತಾಪಮಾನ ಅಥವಾ ಉಷ್ಣಾಂಶ ಬಹಳ ಕಡಿಮೆ ಇರೋದ್ರಿಂದ ಒಂದು 10-15 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಮೇಲ್ಪದರದಲ್ಲಿ ನಮಗೆ ಈ ಒಂದು ಸಿಚುವೇಶನ್ಲು ಸಹ ಮೀನುಗಳು ಆಹಾರವನ್ನು ತೆಗೆದುಕೊಳ್ಳೋದಾಗೋದು ಅಥವಾ ಡೈಜೆಷನ್ ಜೀರ್ಣಕ್ರಿಯೆ ಕಡಿಮೆ ಆಗಿರ್ಬೋದು ಅಥವಾ ಪಚನಕ್ರಿಯೆ ಕಡಿಮೆ ಆಗ್ಬೋದು, ಈ ಥರ ಎಲ್ಲದರಿಂದ ಮೀನುಗಳು ಆಹಾರವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಗ್ರೋತ್ನಲ್ಲಿ ಅಂದರೆ ಒಂದು ಬೆಳವಣಿಗೆಯಲ್ಲಿ ಕಡಿಮೆ ಆಗ್ಬೋದು, ಕುಂಠಿತ ಆಗ್ಬೋದು ಅಂತ ನಾವು ಹೇಳ್ಬೋದು. ಹಾಗೆ ನೀರಿನ ಬಣ್ಣಕ್ಕೆ ಬಂದಾಗ ನೀರಿನ ಬಣ್ಣ ಯಾವಾಗಲೂ ನಮ್ಮ ಕಡು ಹಸಿರು ಬಣ್ಣದಿಂದ ಕೂಡಿರಬೇಕು. ಸೊ ನಮಗೆ ಟೆಂಪರೇಚರ್ ಯಾವಾಗ ಕಡಿಮೆ ಆಗುತ್ತೆ ಆಲ್ಗೆಗಳು ಅಂದರೆ ಪಾಚಿಗಳು ಬೆಳೆಯೋದು ಕಡಿಮೆ ಆಗೋದ್ರಿಂದ ನೀರು ಬಹಳ ತಿಳಿ ಬಣ್ಣದಲ್ಲಿ ಕೂಡಿರುತ್ತೆ. ಅಲ್ಲಿ ತಿಳಿ ಬಣ್ಣ ಅಂದರೆ ಯಾವುದೇ ಒಂದು ಪ್ರೈಮರಿ ಪ್ರೊಡಕ್ಟಿವಿಟಿ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಚಳಿಗಾಲದಲ್ಲಿ ರೈತ ಬಾಂಧವರು ಬಿತ್ತನೆ ಮಾಡುವುದನ್ನು ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೆಯದು, ಉತ್ತಮವಾದ ಒಂದು ಫಲಿತಾಂಶವನ್ನು ಪಡಿಬೋದು. ತುಂಬಾ ಸಂತೋಷ ಸರ್. ಅದೇ ರೀತಿ ಈ ಮೀನುಗಾರಿಕೆಯಲ್ಲಿ ಅದರಲ್ಲೂ ಈ ಚಳಿಗಾಲದಲ್ಲಿ ಏನಿರ್ತಾವ ಅಂದ್ರೆ ಭಕ್ಷಕ ಮೀನುಗಳು ಇರ್ತಾವ, ಕಳೆಗಳು ಮತ್ತೆ ಕೀಟಗಳ ನಿರ್ಮೂಲನೆಯನ್ನ ಮಾಡ್ತಾ ಇರಬೇಕು ಈ ಟೈಮಲ್ಲಿ. ಹೌದು ಹೌದು. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತೆ ಅದನ್ನ ಯಾವ ರೀತಿ ನಮ್ಮ ರೈತರಿಗೆ ಹೇಳೋದಾದ್ರೆ ಯಾವ ತರ ಹೇಳ್ತೀರಿ? ಖಂಡಿತವಾಗಿಯೂ ನೋಡಿ, ಭಕ್ಷಕ ಮೀನುಗಳು ಯಾವಾಗಲೂ ಇರಬಾರ್ದು. ಯಾವುದೇ ಸಾಕಾಣಿಕೆ ಕೊಳಗಳಲ್ಲಿ ಭಕ್ಷಕ ಮೀನುಗಳು ಇರಬಾರ್ದು. ಅದನ್ನ ಅನಗತ್ಯವಾಗಿ ನಾವು ಇಟ್ಕೊಂಡ್ರೆ ನಮ್ಮಲ್ಲಿ ಮೀನುಗಳಿಗೆ ಸಿಗಬೇಕಾದಂತ ಆಹಾರದ ಜೊತೆ ಇದು ಪೈಪೋಟಿಯನ್ನ ನಡೆಸುತ್ತೆ. ಒಂದು ಮತ್ತೆ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಈ ಒಂದು ಭಕ್ಷಕ ಮೀನುಗಳೇ ಬಹಳ ಡಾಮಿನೆನ್ಸ್ ಆಗಿ ಸಾಕಾಣಿಕೆ ಮೀನುಗಳಿಗೆ ಪೈಪೋಟಿ ನೀಡೋದ್ರಿಂದ ಆಹಾರದಲ್ಲಿ ಕೊರತೆ ಉಂಟಾಗುತ್ತೆ. ಸೊ ಆಹಾರ ಕೊರತೆ ಉಂಟಾದಾಗ ನಮಗೆ ಬೆಳವಣಿಗೆಯೂ ಸಹ ಕುಂಠಿತ ಆಗುತ್ತೆ. ಸೊ ಎರಡನೇದಾಗಿ ಕಳೆಗಳು, ಕಳೆಗಳು ಸಹ ನಮ್ಮಲ್ಲಿ ಯಾವುದೇ ತರಹದ ಕಳೆಗಳು ಉತ್ಪಾದನೆ ಆಗಬಾರ್ದು. ಈ ಕಳೆಗಳಿಂದ ಏನಾಗುತ್ತೆ ಅಂದ್ರೆ ಇರುವಂತಹ ಆಕ್ಸಿಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಂಡು ಆಕ್ಸಿಜನ್ ಕೊಡುವಂತಹ ಸಂದರ್ಭದಲ್ಲಿ ಚಳಿಗಾಲದಲ್ಲಿ ನಮಗೆ ಸೂರ್ಯನ ಕಿರಣಗಳು ಕಡಿಮೆ ಇರೋದ್ರಿಂದ ಅಥವಾ ತಾಪಮಾನ ಕಡಿಮೆ ಇರೋದ್ರಿಂದ ಇವು ಹೆಚ್ಚು ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನು ನೀರಿನಲ್ಲಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಆಮ್ಲಜನಕದ ಕೊರತೆ ಇರುತ್ತೆ ಮೀನುಗಳು ಸಾಯುವಂತಹ ಪರಿಸ್ಥಿತಿ ಇರುತ್ತೆ ಅಥವಾ ನಿತ್ರಾಣ ಆಗಂತ ಪರಿಸ್ಥಿತಿ ಇರುತ್ತೆ. ಈಗ ಕೀಟಗಳಿಗೆ ಬಂದ್ರೆ ಕೀಟಗಳಿಗೂ ಸಹ ಒಂದು ಮಾರಕವೇ ನಮ್ಮ ಮೀನುಗಾರಿಕೆ. ಇದರಲ್ಲಿ ಈ ಕೀಟಗಳನ್ನು ಸಹ ನಾವು ನಿಯಂತ್ರಣ ಮಾಡಬೇಕು. ಯಾಕೆಂದ್ರೆ ಕೀಟಗಳು ನಮ್ಮ ಮೀನುಗಳಿಗೆ ಒಂದು ಅಡಚಣೆ ಆಗ್ಬೋದು ಅಥವಾ ಬೇರೆಯಾದಂತಹ ಒಂದು ರೋಗಗಳಿಗೆ ತುತ್ತು ಮಾಡುವಂತಹ ಪರಿಸ್ಥಿತಿಗಳು ಇರಬಹುದು. ಇದರಿಂದ ಕೀಟಗಳು ಕೂಡ ಮೀನು ಮರಿಗಳನ್ನು ತಿನ್ನಬಹುದಲ್ಲ? ಇಲ್ಲ ಇಲ್ಲ, ಕೆಲವು ಕೀಟಗಳು ಮೀನು ಮರಿಗಳಿಗೆ ತೊಂದರೆಯನ್ನು ಕೊಡ್ತವೆ. ಅಂದ್ರೆ ಅದರ ಆಹಾರಗಳ ಆಗಿರ್ಬೋದು ಅಥವಾ ಇನ್ನಿತರೆ ಬೇರೆ ಬೇರೆ ಕೀಟಗಳು ಮೀನು ಮರಿಗಳನ್ನ ತಿನ್ನುವಂತದ್ದು ಸಣ್ಣದು ಸ್ಪಾನ್ ಅಂತ ಹೇಳ್ತೀವಲ್ಲ ಅಂತದ್ರಲ್ಲಿ ಬೇಕಾದ್ರೆ ಈ ಒಂದು ಕೀಟಗಳು ಅಂದ್ರೆ ಅಕ್ವಾಟಿಕ್ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಲ್ಲ ಇವು ತಿಂದು ಬದುಕುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದನ್ನ ನಾವು ಎಣ್ಣೆ ದ್ರಾವಣ ಅಥವಾ ಡೀಸೆಲ್ಗಳ ಮೂಲಕ ಈ ಒಂದು ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಅದೇ ರೀತಿ ಈ ಮಳೆಗಾಲ ಬೇಸಿಗೆ ಕಾಲದ ತರಾನೆ ಈ ಚಳಿಗಾಲದಲ್ಲಿನೂ ಮೀನು ಸಾಕಾಣಿಕೆ ಕೊಳಗಳಿಗೆ ಸುಣ್ಣ ಮತ್ತು ಗೊಬ್ಬರಗಳನ್ನ ಹಾಕ್ತಾ ಇರ್ತೀವಿ. ಅದೇ ರೀತಿ ಬೇಸಿಗೆ ಮತ್ತು ಮಳೆಗಾಲಕ್ಕೆ ಹೋಲಿಸಿದ್ರೆ ಈ ಚಳಿಗಾಲದಲ್ಲಿ ಸುಣ್ಣ ಮತ್ತು ಗೊಬ್ಬರಗಳ ಪ್ರಮಾಣ ಎಷ್ಟಿರಬೇಕು? ಚಳಿಗಾಲದಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಸುಣ್ಣ ಮತ್ತು ಗೊಬ್ಬರಗಳನ್ನು ಹಾಕಬೇಕಾಗತ್ತೆ. ಯಾಕೆಂದ್ರೆ ಚಳಿಗಾಲದಲ್ಲಿ ನಮಗೆ ಈಗಾಗಲೇ ಹೇಳದಂಗೆ ಉಷ್ಣಾಂಶ ಕಡಿಮೆ ಇರುತ್ತೆ ಮತ್ತೆ ಬೆಳಕಿನ ಪ್ರಖರತೆಯನ್ನು ಬಹಳ ಕಡಿಮೆ ಇರೋದ್ರಿಂದ ಕಡಿಮೆ ನಮಗೆ ಗೊಬ್ಬರಗಳನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಸುಣ್ಣದ ಒಂದು ಮಹತ್ವ ಏನು ಅಂದರೆ ಸುಣ್ಣದಿಂದ ನಮಗೆ ಮಾರಕ ಜೀವಾಣುಗಳನ್ನು ಅವಾಯ್ಡ್ ಮಾಡ್ಬೋದು, ಅಂದರೆ ಕಡಿಮೆ ಮಾಡ್ಬೋದು. ಹಾಗೆಯೇ ಸುಣ್ಣದಿಂದ ನಾವು ಮೀನುಗಳಿಗೆ ಬೇಕಾದಂತಹ ಕ್ಯಾಲ್ಸಿಯಂಗಳನ್ನು ನಾವು ಪೂರಕವಾಗಿ ಸಪ್ಲೈ ಮಾಡಿದಂಗಾಗತ್ತೆ. ಎರಡು ಮತ್ತೆ ಮೂರನೇದಾಗಿ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಸುಣ್ಣ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಈಗ ಗೊಬ್ಬರಕ್ಕೆ ಬಂದಾಗ ಗೊಬ್ಬರದಲ್ಲಿ ನಮಗೆ ಎರಡು ವಿಧ, ಒಂದು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ, ಇನ್ನೊಂದು ರಾಸಾಯನಿಕ ಗೊಬ್ಬರ ಅಂತ ಹೇಳ್ತೀವಿ. ಸಾವಯವ ಗೊಬ್ಬರ ಅಂದರೆ ದನದ ಸಗಣಿ, ಹಸಿ ಸಗಣಿ ಆಗಿರ್ಬೋದು, ಕೋಳಿ ಪಿಕ್ಕೆ ಆಗಿರ್ಬೋದು ಅಥವಾ ಕಾಂಪೋಸ್ಟ್ಗಳಾಗಿರ್ಬೋದು ಅಥವಾ ಹಂದಿ ಗೊಬ್ಬರ ಆಗಿರ್ಬೋದು, ಈ ಥರ ಯಾವುದೇ ಥರದ ನಾವು ಜಾನುವಾರು ಅಥವಾ ಪಶುಸಂಗೋಪನೆಯಲ್ಲಿ ಬರುವಂತಹ ತ್ಯಾಜ್ಯಗಳನ್ನು ಗೊಬ್ಬರಗಳನ್ನು ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ಬೋದು. ಇದೆಲ್ಲ ಸಾವಯವ ಗೊಬ್ಬರ ಅಂತದೆ. ಇದರದು ಮುಖ್ಯ ಪಾತ್ರ ಏನು ಅಂದರೆ ನೀರಿನಲ್ಲಿರುವಂತಹ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದನೆ ಮಾಡೋದಕ್ಕೆ ಒಂದು ಹೋಸ್ಟ್ ಅಂದರೆ ಒಂದು ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಗೊಬ್ಬರಗಳನ್ನು ಉಪಯೋಗಿಸ್ತೇವೆ. ಇದು ಮೀನುಗಳಿಗೆ ಆಹಾರವಾಗಿ ಪರಿಣಮಿಸುತ್ತೆ ಮತ್ತು ಆಕ್ಸಿಜನ್ ಅಂದರೆ ಆಮ್ಲಜನಕವನ್ನು ಉತ್ಪಾದನೆ ಮಾಡುವಲ್ಲಿ ಈ ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ಸಹ ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ತೇವೆ. ಅದರಲ್ಲಿ ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಅಮೋನಿಯಂ ಕಾರ್ಬೊನೇಟ್ ಆಗಿರ್ಬೋದು, ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಪೊಟ್ಯಾಸಿಯಂ ಇತ್ಯಾದಿ ರಾಸಾಯನಿಕ ಪದಾರ್ಥಗಳನ್ನು ನಾವು ಮೀನುಗಾರಿಕೆಯಲ್ಲಿ ಉಪಯೋಗಿಸ್ತೇವೆ. ಸೊ ಈ ಉಪಯೋಗಿಸೋದ್ರಿಂದ ಏನು ಅಂದರೆ ನಮಗೆ ಸಸ್ಯಜನ್ಯ ಸೂಕ್ಷ್ಮಜೀವಿಗಳು ಮತ್ತೆ ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳು ಉತ್ಪಾದನೆ ಆಗೋದಕ್ಕೆ ಇದೊಂದು ಪೂರಕ ಆಹಾರ ಅಂದರೂ ತಪ್ಪಾಗಲಾರದು. ಅದೇ ರೀತಿ ಆಹಾರದ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಈ ಮೀನುಗಾರಿಕೆಯಲ್ಲಿ ಬಳಕೆ ಮಾಡ್ಕೋಬೇಕು? ಹೌದು ನೋಡಿ, ಈಗ ಆಹಾರಕ್ಕೆ ಬಂದಂಗೆ ನಮಗೆ ಇದರಲ್ಲೂ ಸಹ ನಾವು ಎರಡು ವಿಧವಾಗಿ ನಾವು ಆಹಾರವನ್ನು ವಿಂಗಡಣೆ ಮಾಡಬಹುದು. ಒಂದು ನೈಸರ್ಗಿಕ ಆಹಾರ ಮತ್ತು ಕೃತಕ ಆಹಾರ ಅಂತ ಹೇಳ್ತೀವಿ. ನೈಸರ್ಗಿಕ ಆಹಾರ ಅಂದರೆ ಈಗಾಗಲೇ ಹೇಳದಂಗೆ ಸಾವಯವ ಗೊಬ್ಬರಗಳನ್ನು ಹಾಕಿದ ಮೇಲೆ ಫೈಟೋಪ್ಲಾಂಕ್ಟನ್ ಅಥವಾ ಝೂ ಪ್ಲಾಂಕ್ಟನ್ ಅಂತ ಏನು ಹೇಳ್ತೀವಿ, ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಸೂಕ್ಷ್ಮ ಜೀವಿಗಳು ಉತ್ಪಾದನೆಯಾಗುತ್ತಲ್ಲ, ಈ ಒಂದು ಸ್ವಾಭಾವಿಕವಾಗಿ ಉತ್ಪಾದನೆಯಾಗುವಂತಹ ಈ ಪ್ಲಾಂಕ್ಟನ್ಗಳನ್ನು ಆಹಾರವಾಗಿ ಮೀನುಗಳು ಉಪಯೋಗಿಸ್ಕೊಳ್ತವೆ. ಮತ್ತು ಸಸ್ಯಜನ್ಯ ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ಉತ್ಪಾದನೆಯಲ್ಲಿ ಸಹಕಾರಿಯಾಗುತ್ತೆ. ಸೊ ಇವೆರಡು ಆಹಾರ ಮತ್ತು ಆಕ್ಸಿಜನ್ ಉತ್ಪಾದನೆಯಾಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದರ ಜೊತೆಗೆ ನಾವು ಕೃತಕ ಆಹಾರ ಕೊಟ್ಟರೆ ಮೀನುಗಳು ಅತ್ಯಂತ ವೇಗವಾಗಿ ನಮಗೆ ಬೆಳೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಕೃತಕ ಆಹಾರಗಳಲ್ಲಿ ಅಕ್ಕಿ ತೌಡು, ಶೇಂಗಾ ಹಿಂಡಿ, ಗೊಂಜಾಳ ನುಚ್ಚು ಈ ಥರ ಎಲ್ಲವನ್ನು ನಾವು ಅತ್ಯಂತ ಕಡಿಮೆ ಬೆಲೆಗೆ ಸಿಗುವಂಥ ಆಹಾರಗಳನ್ನು ನಾವು ಗುರುತಿಸ್ಕೊಂಡು ಅವುಗಳನ್ನು ನಾವು ಕೃತಕ ಆಹಾರವಾಗಿ ನೀಡಬಹುದು. ಸೊ ಇದರ ಜೊತೆಗೆ ನಮಗೆ ನೀರಿನಲ್ಲಿ ಇರುವಂತಹ ಅಂಶಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ, ಅಂದರೆ ವಾಟರ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಮಗೆ ರಸಸಾರ 7 ಇರಬೇಕು, ಕ್ಷಾರತೆ ಕಡಿಮೆ ಇರಬೇಕು, ಮತ್ತು ನೀರಿನಲ್ಲಿ ಕರಗಿದ ಆಮ್ಲಜನಕ ನಮಗೆ 5 per mg ಲೀಟರ್ ಇರಬೇಕು. ಸೊ ಈ ಥರ ಎಲ್ಲವನ್ನು ನಾವು pH ಮೇನ್ 6.5 to 7.5 ಇದ್ದಷ್ಟು ಒಳ್ಳೆಯದು. ಸೊ ಕ್ಯಾಲ್ಸಿಯಂ ಕಾರ್ಬೊನೇಟ್ಗಳು 9.5 ಇರಬೇಕು ppm. ಸೊ ಬೈಕಾರ್ಬೊನೇಟು 7 to 9 ppm ಇದ್ದರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಒಂದು ಚಳಿಗಾಲದಲ್ಲಿ ನಮಗೆ ವಾಟರ್ ಪ್ಯಾರಾಮೀಟರ್ಸ್ಗಳನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ. ಆಹಾರವನ್ನು ರೈತ ಬಾಂಧವರು ಚಳಿಗಾಲದಲ್ಲಿ ಒಂದು ಸ್ವಲ್ಪ ಉಷ್ಣಾಂಶ ಯಾವಾಗ ಬರುತ್ತೆ, ಒಂದು 11 to 2 ಅಥವಾ 12 ಅಥವಾ 1, ಆವಾಗ ನಾವು ಫೀಡನ್ನು ಕೊಡಬೇಕಾಗತ್ತೆ. ನೀವು ಚಳಿಗಾಲದಲ್ಲಿ ನೀವು ಬೆಳಬೆಳಗ್ಗೆನೆ ಅಂದರೆ ಒಂದು 5 to 6 ಅಥವಾ ಸಂಜೆ ಆದಮೇಲೆ 6 to 7 ಕೊಟ್ಟಾಗ ನಿಮಗೆ ಆಹಾರವನ್ನು ತಿನ್ನಲಿಕ್ಕೆ ಮೀನುಗಳು ಬರೋದಿಲ್ಲ. ಸೊ ಇದರಿಂದ ಆಹಾರ ನಷ್ಟನೂ ಆಗ್ಬೋದು, ಮತ್ತು ಮೀನುಗಳಿಗೆ ಆಹಾರನೂ ಸಿಗದೇ ಇರೋಂಥ ಸಂದರ್ಭದಲ್ಲಿ ಅವುಗಳು ಬೇರೆ ಕಡೆ ಹೋಗದೆ ಆಹಾರದ ಕೊರತೆಯಿಂದ ಸಾಯುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಹಾಗೆ ನೀರಿನಲ್ಲಿ ಕರಗಿರುವ ರಾಸಾಯನಿಕ ಪದಾರ್ಥಗಳಲ್ಲಿ ಮೂಲವಾಗಿ ಮಣ್ಣಿನ ಗುಣಧರ್ಮ ಮತ್ತು ನೀರಿನ ಗುಣಧರ್ಮಗಳನ್ನು ಅವಲಂಬಿಸಿರುತ್ತೆ. ಇವುಗಳನ್ನು ನಾವು ಜೈವಿಕ ಉತ್ಪನ್ನ ಅಂತ ಹೇಳ್ತೀವಿ. ಸೊ ಈ ಥರ ಜೈವಿಕ ಉತ್ಪನ್ನಗಳು ಸಸ್ಯ ಮತ್ತು ಪ್ರಾಣಿ ಜೀವಿಗಳನ್ನಾಗಿ ಉತ್ಪಾದನೆಯನ್ನು ಮಾಡ್ತವೆ. ಈಗ ಫೈಟೋಪ್ಲಾಂಕ್ಟನು ಮತ್ತು ಝೂ ಪ್ಲಾಂಕ್ಟನ್ ಅಂತ ಹೇಳಿದ್ನಲ್ಲ, ಆ ಥರ ಇವೆಲ್ಲವೂ ನೇರವಾಗಿ ಪರಿಣಾಮ ಬೀರೋದೇನು ಅಂದರೆ ನೀರಿನ ಉಷ್ಣಾಂಶ ಮತ್ತೆ ವಾತಾವರಣದ ತಾಪಮಾನಗಳು. ಸೊ ಸೂರ್ಯನ ಪ್ರಖರತೆ ಅಂದರೆ ಉಷ್ಣಾಂಶದು, ಸೂರ್ಯನ ಪ್ರಖರತೆ ಮತ್ತೆ ಮೋಡ ಕವಿದ ವಾತಾವರಣಗಳು ಇವೆಲ್ಲವೂ ಸಹ ವ್ಯತಿರಿಕ್ತ ಪರಿಣಾಮವನ್ನು ಮೀನುಗಾರಿಕೆಯಲ್ಲಿ ಬೀರ್ತವೆ. ಸರ್, ಅದೇ ರೀತಿ ಈಗ ನೀವು ನೀರಿನ pH ಬಗ್ಗೆ ಹೇಳ್ತಾ ಇದ್ರಿ, ಈ ನೀರಿನ pH ಅನ್ನ ನಾವು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ, ಅದಕ್ಕೆ ನಾವು ನೀರಿನ ಪರೀಕ್ಷೆ ಏನಾದರೂ ಮಾಡಿಸ್ಬೇಕಾ? ಖಂಡಿತವಾಗೂ ನೀರು ಮತ್ತು ಮಣ್ಣಿನ ಪರೀಕ್ಷೆ ಅತ್ಯಂತ ಅವಶ್ಯಕ. ಯಾಕೆಂದ್ರೆ ನಮ್ಮ ಮೀನುಗಳು ಬೆಳೀತಾ ಇಲ್ಲ ಅಂದಾಗ ಅದಕ್ಕೆ ಪ್ರಾಬ್ಲಮ್ ಏನಾಗಿದೆ, ಏನು ಸಮಸ್ಯೆ ಇದೆ ಅಂತ ನೋಡಬೇಕು ಅಂದರೆ ನಾವು ನೀರಿನ ಒಂದು ಫಲವತ್ತತೆಯನ್ನು ನಾವು ನೋಡಬೇಕಾಗುತ್ತೆ. ನೀರಿನ ಫಲವತ್ತತೆ ನೋಡಬೇಕಾದಾಗ ನಾವು ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ ಪ್ರೊಡಕ್ಟಿವಿಟಿ ಎಷ್ಟಿದೆ, ಮತ್ತು ನೀರಿನಲ್ಲಿರುವಂತಹ ಪೋಷಕಾಂಶಗಳು ಎಷ್ಟಿದೆ, ಮತ್ತು ನೀರಿನಲ್ಲಿ ಸಿಗುವಂತಹ ನೈಸರ್ಗಿಕ ಆಹಾರದ ಪ್ರಮಾಣ ಎಷ್ಟಿದೆ, ಮತ್ತು ಅವರು ಕೊಡ್ತಾ ಇರೋಂಥ ಆಹಾರಗಳು ಎಷ್ಟಿದೆ. ಸೊ ಇದನ್ನೆಲ್ಲವನ್ನು ನೋಡ್ಕೊಂಡ ಮೇಲೆ ನಮಗೆ ನೆಕ್ಸ್ಟ್ ಯಾವ ಸ್ಟೆಪ್ ತಗೊಳ್ಬೋದು, ನಮಗೆ ಪ್ರೈಮರಿ ಪ್ರೊಡಕ್ಟಿವಿಟಿ ಕಡಿಮೆ ಇದೆಯಾ, ನೀರಿನ ಫಲವತ್ತತೆ ಕಡಿಮೆ ಇದೆಯಾ, ಇದನ್ನೆಲ್ಲ ನಿರ್ಧಾರ ಮಾಡಿಕೊಂಡು ನಾವು ರೆಕಮೆಂಡೇಶನ್ಗಳನ್ನ ಹೇಳ್ತೇವೆ. ಮತ್ತು pH ಅದರಲ್ಲೂ ವಿಶೇಷವಾಗಿ 6 to 7.5 ಇದ್ದಷ್ಟು ನಮಗೆ ಬಹಳ ವೇಗವಾಗಿ ನಮಗೆ ಮೀನು ಸಾಕಾಣಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತು ಬೆಳೆಯೂ ಸಹ ಬೇಗ ಬರುತ್ತೆ. ಅದೇ ರೀತಿ ಸರ್, ಈ ಚಳಿಗಾಲದಲ್ಲಿ ಜೈವಿಕ ಅಂಶಗಳ ಪಾತ್ರವೇನು ಸರ್ ಈ ಮೀನುಗಾರಿಕೆಯಲ್ಲಿ, ಮತ್ತು ಅವುಗಳು ಯಾವ್ಯಾವ ಅಂತ ಹೇಳ್ಬೋದಾ? ಖಂಡಿತವಾಗಿ ನೋಡಿ, ಜೈವಿಕ ಅಂಶಗಳು ಅಂದರೆ ಮೊದಲನೇದಾಗಿ ಉತ್ಪಾದಕರು, ಉತ್ಪಾದಕರು ಅಂದರೆ ಪ್ರೊಡ್ಯೂಸರ್ಸು, ಬಳಕೆದಾರರು ಕನ್ಸ್ಯೂಮರ್ಸ್ಗಳು ಮೀನುಗಳಾಗಿರ್ಬೋದು, ವಿಭಜಕಕಾರರು ಅನ್ನೋದ್ರೆ ಡಿಕಂಪೋಸರ್ಸ್ಗಳು, ಇವು ಮೂರು ಸಹ ಮೀನುಗಾರಿಕೆಯನ್ನು ನಾವು ಉತ್ತೇಜನ ಮಾಡುತ್ತಾರೆ. ಈ ಮೂರು ಅಂಶಗಳು ಏನಾಗುತ್ತೆ ಅಂದರೆ ಸೂರ್ಯನ ಮೇಲೆ ಮತ್ತು ಉಷ್ಣಾಂಶದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಸೂರ್ಯನ ರೇಖೆಗಳು ಬಹಳ ಕಡಿಮೆ ಪ್ರಖರತೆ ಇರೋದ್ರಿಂದ ದ್ಯುತಿ ಸಂಶ್ಲೇಷಣೆ ಮೂಲಕ ಸಸ್ಯಜನ್ಯ ಸೂಕ್ಷ್ಮಜೀವಿಗಳು ಉತ್ಪಾದನೆ ಮಾಡುವಂತಹ ಆಹಾರಗಳಾಗಿರ್ಬೋದು ಅಥವಾ ರಿಲೀಸ್ ಮಾಡುವಂತಹ ಆಕ್ಸಿಜನ್ ಆಗಿರ್ಬೋದು ಇವು ಕುಂಠಿತ ಆಗುತ್ತೆ ಯಾವುದು ಚಳಿಗಾಲದಲ್ಲಿ. ಆದ್ರಿಂದ ನಾವು ಈ ಒಂದು ಪ್ರಕೃತಿಯನ್ನ ದ್ವಿಗುಣಗೊಳಿಸಬೇಕಾದ್ರೆ ನಾವು ಪೆಡಲ್ ಏರಿಯೇಟರ್ಗಳು ಅಥವಾ ಆಕ್ಸಿಜನ್ ಉತ್ಪಾದಕರನ್ನ ನಾವು ಬಳಸಬೇಕಾಗುತ್ತೆ. ಹಾಗೆ ಬಳಕೆದಾರರಿಗೆ ನಾವು ಬಂದಾಗ ಉತ್ಪಾದಕರ ಮೇಲೆ ಬಳಕೆದಾರರು ಅವಲಂಬಿತರಾಗಿರ್ತಾರೆ. ಯಾಕೆಂದ್ರೆ ಉತ್ಪಾದನೆ ಆದ್ಮೇಲೆ ಬಳಕೆದಾರರು ಅಲ್ಲಿಗೆ ಬರೋದ್ರಿಂದ ಉತ್ಪಾದನೆಗೆ ನಾವು ಹೆಚ್ಚಿನ ಒತ್ತನ್ನು ನೀಡಬೇಕಾಗತ್ತೆ. ಸ ಹಾಗೆ ವಿಭಜನಕಾರರು ಅಂತ ಹೇಳ್ತೀವಿ, ಅಂದ್ರೆ ಡಿಕಂಪೋಸರ್ಸ್ಗಳು, ಇವು ಬ್ಯಾಕ್ಟೀರಿಯಾ ಮತ್ತು ಶಿಲೇಂದ್ರಗಳು. ಉಪಯುಕ್ತ ಬ್ಯಾಕ್ಟೀರಿಯಾ ಮತ್ತು ಶಿಲೇಂದ್ರಗಳನ್ನು ಈ ಮೀನುಗಾರಿಕೆಗೆ ಏನಾಗುತ್ತೆ ಅಂದ್ರೆ ಆಹಾರವಾಗಿ ಪರಿಗಣಿಸುತ್ತೆ. ಮಳೆಗಾಲದಲ್ಲಿ ಅತಿ ಹೆಚ್ಚು ಇರುತ್ತೆ ಈ ಒಂದು ವಿಭಜಕಗಳು, ಆದರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಉಷ್ಣಾಂಶ ಮತ್ತು ಸೂರ್ಯನ ಕಿರಣಗಳು ಮತ್ತೆ ರಸಸಾರ ಕ್ಷಾರತೆ ಈ ತರ ಎಲ್ಲ ವಾಟರ್ ಪ್ಯಾರಾಮೀಟರ್ಸ್ ಅಂತ ಏನ್ ಹೇಳ್ತೀವಿ, ಇದರ ಎಲ್ಲ ಒಂದು ನೇರ ಪರಿಣಾಮ ಬೀರೋದ್ರಿಂದ ಇದರ ಒಂದು ವಿಭಜಕಕಾರರು ಕಡಿಮೆ ಇರ್ತಾರೆ. ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಮೀನುಗಾರಿಕೆ ಅಥವಾ ಮೀನುಗಳನ್ನ ಬಿತ್ತನೆ ಮಾಡೋದನ್ನ ಅವಾಯ್ಡ್ ಮಾಡಿ ಅಂತ ಒಂದು, ಮತ್ತೆ ಚಳಿಗಾಲದಲ್ಲಿ ಉಷ್ಣಾಂಶ ಕೊರತೆ ಇರೋದ್ರಿಂದ ಆಹಾರದ ಒಂದು ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತೆ, ಪಚನಕ್ರಿಯೆ ಕಡಿಮೆ ಇರುತ್ತೆ, ಮತ್ತೆ ಅದಕ್ಕೆ ಬೇಕಾದಂತಹ ಉಷ್ಣಾಂಶವನ್ನು ನಾವು ಕೊಡೋದ್ರಲ್ಲಿ ನಾವು ಯಾಕೆ ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಿಗೆಲ್ಲ ನಾವು ಇದನ್ನ ಹಾಕಕ್ಕಾಗಲ್ಲ, ಹೀಟರ್ಸ್ಗಳು ಅಂತ ಬರುತ್ತೆ, ಅದೆಲ್ಲ ಸಣ್ಣ ಸಣ್ಣ ಅಕ್ವೇರಿಯಂ ತೊಟ್ಟಿಗಳಲ್ಲಿ ಬೇಕಾದ್ರೆ ಮಾಡ್ಕೊಳ್ಬಹುದು. ದೊಡ್ಡ ಕೆರೆಗಳಲ್ಲಿ ಮಾಡಬೇಕು ಅಂದ್ರೆ ಡೆಪ್ತ್ ಇರೋದ್ರಿಂದ ಅವೇ ತಮ್ಮ ಉಷ್ಣಾಂಶವನ್ನ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಚಳಿಗಾಲದ ಒಂದು ಚಿತ್ರಣ ಇರೋದ್ರಿಂದ ರೈತ ಬಾಂಧವರು ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ವಹಿಸಿ ಫೀಡಿಂಗ್ ಅನ್ನು ಕೊಡುವಾಗ ಯಾವಾಗಲೂ ಮಧ್ಯಾಹ್ನ ಹೊತ್ತು ಮಾತ್ರ ನಿಮಗೆ 11 to 2 or 3 hours ಒಳಗಡೆ ಫೀಡಿಂಗ್ ಕೊಡೋದು ಒಳ್ಳೇದು ಅಂತ. ಅಂದ್ರೆ ಆಹಾರವನ್ನು ಕೊಡಬೇಕಾದ್ರೆ ಸೂರ್ಯನ ಶಾಖ ಮತ್ತು ಕಿರಣಗಳ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಖಂಡಿತ. ಅದೇ ರೀತಿ ಸರ್, ಈಗ ನಮ್ಮ ಯುವ ರೈತರು ಈಗ ಮೀನುಗಾರಿಕೆಯನ್ನು ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಚಳಿಗಾಲದಲ್ಲಿ ಆಲ್ರೆಡಿ ಈಗ ಮಾಡಿರ್ತಾರ ಅಂತ ಅನ್ಕೊಳ್ಳೋಣ, ಅವ್ರಿಗೆ ಈಗ ಈ ಸೀಸನ್ ಅಲ್ಲಿ ಯಾವ ರೀತಿ ಅವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಿವಿ ಮಾತು ಹೇಳ್ತೀರಿ. ಈಗಾಗಲೇ ಹೇಳದಂಗೆ ಆಹಾರ ಕೊಡೋದನ್ನ ಮಧ್ಯಾಹ್ನದ ಹೊತ್ತು 11 ಮೇಲ್ಗಡೆ ಅಥವಾ 4 ಒಳಗಡೆ ಮಾಡೋದು ಒಂದು. ಎರಡನೇದಾಗಿ ಸುಣ್ಣವನ್ನು ಬಳಕೆ ಮಾಡಿ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ಶಿಲೀಂಧ್ರೀಯ ಒಂದು ಫಂಗಲ್ ಆಕ್ಟಿವಿಟೀಸ್ಗಳು ಜಾಸ್ತಿ ಇರ್ತವೆ. ಸೊ ಆ ಫಂಗಲ್ ಆಕ್ಟಿವಿಟೀಸ್ ಇಂದ ರೋಗಗಳು ತುತ್ತಾಗುವಂತಹ ಸಾಧ್ಯತೆಗಳೈತೆ. ಅದರಲ್ಲಿ ವಿಶೇಷವಾಗಿ ನಮಗೆ ಪ್ಯಾರಾಸೈಟಿಕ್ ಡಿಸೀಸ್ಗಳು ಅಂದ್ರೆ ಪರೋಪಜೀವಿಗಳು ರೋಗಗಳಿಗೂ ತುತ್ತಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನೀವು ಅತಿ ಹೆಚ್ಚು ನೀವು ಊಟವನ್ನ ಕಡಿಮೆ ಕೊಡೋದಾಗಬಹುದು, ಅಥವಾ ಎರಡನೇದಾಗಿ ಊಟವನ್ನ ನೀವು ಬಿಸಿಲಿನ ತಾಪಮಾನ ಏರಿದ ಮೇಲೆ ಕೊಡೋದಾಗಬಹುದು, ಮತ್ತೆ ಮೂರನೇದಾಗಿ ಯಾವುದೇ ಕಾರಣಕ್ಕೂ ಸಹ ನೀವು ಕೆಮಿಕಲ್ಸ್ಗಳನ್ನ ಅಥವಾ ಗ್ರೋತ್ ಪ್ರಮೋಟರ್ಸ್ ಅಂದ್ಬಿಟ್ಟದ್ದೇ ಸುಮಾರು ಬಂದಿರುತ್ತೆ ಶಾಪ್ಗಳಲ್ಲೆಲ್ಲ ನೋಡಿರ್ತೀರಿ ನೀವು. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಯಾಕೆಂದ್ರೆ ಈಗ ಚಳಿಗಾಲದಲ್ಲಿ ನೀವು ಎಷ್ಟೇ ಫೀಡ್ ಕೊಟ್ಟರು ಅದು ತಿನ್ನೋದಿಲ್ಲ, ಅದೆಲ್ಲ ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ಅದು ಕೊಳತು ಮೇಲೆ ಅದು ಅಮೋನಿಯಾಗಿ ಟರ್ನ್ ಆಗುತ್ತೆ. ಅಮೋನಿಯಾ ಗ್ಯಾಸ್ಗಳೆಲ್ಲ ಬಂದಾಗ ನೀರು ಕ್ಷಾರತೆಗೆ ಹೋಗುತ್ತೆ, ಕ್ಷಾರತೆಗೆ ಹೋದ ತಕ್ಷಣವೇ ಮೀನು ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದ ರೈತ ಬಾಂಧವರು ಅತ್ಯಂತ ಕಡಿಮೆ ಆಹಾರವನ್ನು ಉಪಯೋಗಿಸಬೇಕು, ಮತ್ತೆ ಉಷ್ಣಾಂಶ ಏರಿದ ಮೇಲೆ ಆಹಾರವನ್ನ ಕೊಡಬೇಕಾಗುತ್ತೆ, ಮತ್ತೆ ಯಾವುದೇ ಕಾರಣಕ್ಕೂ ರಾಸಾಯನಿಕ ಪದಾರ್ಥಗಳನ್ನ ಹೆಚ್ಚು ಈ ಒಂದು ಚಳಿಗಾಲದಲ್ಲಿ ಉಪಯೋಗಿಸಬಾರದು. ಆದರೆ ನೀವು ಸುಣ್ಣವನ್ನ ಸಾವಯವ ರೀತಿಯಲ್ಲಿ ಉಪಯೋಗಿಸಬಹುದು, ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ತುಂಬಾ ಸಂತೋಷ ಸರ್, ಇಲ್ಲಿವರೆಗೆ ನಮ್ಮ ರೈತರಿಗೆ ಈ ಮೀನುಗಾರಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ನಮ್ಮ ರೈತರು ನಿಮ್ ಜೊತೆ ಮಾತಾಡಿ ಈ ಮೀನುಗಾರಿಕೆ ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ? ಖಂಡಿತವಾಗಿಯೂ 9141-88-5905. ಆದ್ಮೇಲೆ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ಹೇಳಿದಂತ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9141-88-59-05. ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರಿಂದ ಪಡೆದುಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈ ಮೀನು ಕೃಷಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯಲ್ಲಿ ಕಂಡುಬರುವ ತೊಂದರೆಗಳು ಮತ್ತು ಅವುಗಳ ಸುಧಾರಣೆ ಕುರಿತು ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರದ ಸಹಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಿದ್ರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಶ್ರೀಪತಿ ಸಲಕೇರಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಹಡದ ಚಂದರ ಕಳಸಿರಿ ಜರಜ ಚಂದರ ಕಾಳೆನಿಸಿರಿ ಜರಜ ಪರ ತಗೊಂಡು ಅಕ್ಕನೋ ನಿನ್ನ ಮನೆಯ ನಿನ್ನ ಮನೆಗೆ ಬೀಗ ಅಕ್ಕ ನಿನ್ನ ಮನೆಗೆ ಬೀಗ ಸಿಂಧುರ ಕೇವಾದಲ್ಲಿ ಚಂದ್ರ ಚಾಮುಡಿದಲ್ಲಿ ಚಂದ್ರ ಚರತಮ್ಮ ಒಳಗಿಂದ ಸೋಯ್ ಚಂದ್ರ ಚರತಮ್ಮ ಒಳಗಿಂದ ಸೋಯ್ ಚಂದ್ರ ಚರಿತಮ್ಮ ಒಳಗಿಂದ ಬರುವಾಗ ಸುರಳಿ ಸೇವಂತಿಗೆ ನಾನಿ ದಂಡೆ ಸೋಯ್ ಸುರಳಿ ಸೇವಂತಿಗೆ ನಾನಿ ಸುರುಳಿ ಸೇವಂತಿಗೆ ನೆನೆ ದಂಡಿ ತಗೊಂಡು ಅಕ್ಕ ನಿನ್ನ ಮನೆಗೆ ಬೀಗ ಅಕ್ಕ ನಿನ್ನ ಮನೆಗೆ ಬೀಗ ಅಕ್ಕ ನೆನಿನ ಮನೆಗೆ ಬೀಗಾರ ಬಂದೆ ಸುಂದರ ಮಗಳಿಗೆ ಕೂಡ ಸುಂದರ ಮಗಳಿಗೆ ಕೂಡ ಗುದಲಿ ಹಚ್ಚಿ ಹಾಡುವುದಲ್ಲ ಸುತ್ತಿಗೆ ಹಚ್ಚಿ ಹೊಡೆಯುವುದಲ್ಲೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವುದಲ್ಲ ಬಂಡಿ ಹಚ್ಚಿ ಎಳೆಯುವುದಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಅಂಗಡಿಯಾಗಿಟ್ಟು ಮಾರುವುದಲ್ಲ ತಕಡಿಯಾಗಿಟ್ಟು ತೂಗುವುದಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ನೀರಾಗ ಕರ ಮುಣಗುವುದಲ್ಲ ಬೆಂಕಿಯಾಗ ಕರ ಸುಡುವುದಲ್ಲೇ ಈ ಕರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವುದಲ್ಲ ಬಂಡಿ ಹಚ್ಚಿ ಎಳೆಯುವುದಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಅಂಗಡಿಯಾಗಿಟ್ಟು ಮಾರುವುದಲ್ಲ ಇಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವುದಲ್ಲ ಬಂಡಿ ಹಚ್ಚಿ ಎಳೆಯುವುದಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಅಂಗಡಿಯಾಗಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವುದಲ್ಲ ಬಂಡಿ ಹಚ್ಚಿ ಎಳೆಯುವುದಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಎತ್ತರಿಟ್ಟು ನಡಿ ಮನವೇ ಈ ಕಲ ಕರಗುವ ತನಕ ಯಾಚರಿಟು ನಡಿ ಅರಿಟು ನಡಿ ಮನವೇ ಈ ಕಲ ಕರಗುವ ತನಕ ಯಾಚರಿಟು ನಡಿ ಮನವೇ ಗಾಡಿ ಉಡ್ಯ ಕಟ್ಟುವಲ್ಲ ಬಂಡಿ ಹಚ್ಚಿ ಅಳಿಯುವಲ್ಲೇ ಈ ಕಲೆ ಈ ಕಲ ಕರಗುವ ತನಕ ಯಾಚರಿಟು ನಡಿ ಮನವೇ ಈ ಕಲ ಕರಗುವ ತನಕ.